Ga ma pa ma ga ga ma ಸನಿ ದಿ ದರಿ ಪರಿ ಸರಿ ಗ ಮ ಪ ದವ ಸನಿ ಸ ಗರಿ ಮ ಗರಿ ನಿ ಸನಿ ರಿ ಸನಿ ದವ ಮ ಗರಿ ಗ re gati yo varo mamati ho prot sutaku marive re re ಶಮಲ ಗಣಶ ಗಮ ಕೃಷ್ಣನಿ ಸುಖ ಶಮಲ ಗಣಶ ಗಮ ಕೃಷ್ಣನಿ ಸೋದರಿ ಕೋ ಮಾರಿ ಸುಖ ಶಮಲ ಗಣಶ ಗಮ ಕೃಷ್ಣನಿ ಸೋದರಿ ಕೋ ಮಾರಿ ಅಪಾರ ಕೃಪಾನಿ ದಿ ಲಕ್ಷ್ಮೀಪ ಅಪಾರ ಕೃಪಾನಿ ದಿ ಮದಿಲೋತಲಚಿ ಕೋರಿದಿರಿ ಮದ ಗಜಗಮನ ಪರುಲನೋತ್ಯೋ ಭಗನೇವ ರಾಮೋ ಸಗು ಸರದಾಮುನೀನು ಮದಿ ಮದ ಭಗನೇ ಮದನರಿ ಪುಸತಿ ನೀನು ಹೃದಯ ಮೂಲಗದಿ ಲಜಿ ಮುತಿ ಸಲಿ ಪಿತ ಮೂದ ಮೂದ ಬಲ ಮೋಜ ಗುಡ ಗುದರ ಲೋನ ತಮನ ಕೂತು ಗಲನಿ ವೇಗ ಮದಿವೆ ರೇಗತಿ ಯೋವರೋ ಸುಟ